700 ಸೆಕೆಂಡುಗಳ ಸಮಯದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿ ವಾರ 1000 ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.mygov.inಗೆ ಲಾಗಿನ್ ಆಗಿ ಸಬ್ಕಾ ವಿಕಾಸ್ ಮಹಾಕ್ವಿಜ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಸಬ್ಕಾ ವಿಕಾಸ್ ಮಹಾಕ್ವಿಜ್. ಸಬ್ಕಾ ವಿಕಾಸ್ ಮಹಾಕ್ವಿಜ್. ದೇಶಭಕ್ತಿ ಗೀತೆ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಗೌರೀಶ್ ಕಾಯ್ಕಿನಿಯವರ ಒಂದು ರಚನೆ ವೃಂದಗಾನದಲ್ಲಿ. ಓ ನನ್ನ ತಾಯಿ ನಾಡೆ. ಜಯ ಜಯ ಜಯ ವೆಂದೇ ಶತ ಶತ ಶತ ವೆಂದೇ ನೂರಾರು ಕುರುಕ್ಷೇತ್ರ ನೂರಾರು ಕುರುಕ್ಷೇತ್ರ ಕೊಂಕಿಸಿಲ್ಲ ನಿನ್ನ ಹೆಳಲು ಹೊಗೆಯ ಗಾಳಿ ಹೊಗೆಯ ಗಾಳಿ ಜರೆವ ನಿನ್ನ ನಗೆ ಮುಗುಳು ನಿನ್ನ ಪ್ರಾಯ ದುಚ್ಛಾಯ ಮೆರೆವ ಅಕ್ಷಯಾಂಬರ ನಿನ್ನ ಪ್ರಾಯ ದುಚ್ಛಾಯ ಮೆರೆವ ಅಕ್ಷಯಾಂಬರ ಓ ನನ್ನ ತಾಯಿ ನಾಡೆ ನಿನಗಾವನೆಲ ಪಾಡೆ ನವಕಂಡ ಭೂಮಿಗೋಲ ನಿನಗೆ ಕಾಲ್ ಚಂದೇ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿಯಿಂದ ಮೂಡಿಬಂತು. ಆಕಾಶವಾಣಿ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಿರುಧಾನ್ಯಗಳ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಗೃಹ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎಚ್ಎಸ್ ಮಮತಾ ಅವರೊಂದಿಗೆ ಸಂದರ್ಶನ ಕೃಷಿ ಮಾಹಿತಿ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ವಾಣಿಜ್ಯ ಪ್ರಕಟಣೆಗಳು. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರಾಷ್ಟ್ರೀಯ ಯುವ ದಿನ 2023. ಯುವ ಜನತೆ ರಾಷ್ಟ್ರದ ಸಂಪತ್ತು. ಸರ್ಕಾರವು ಎಚ್ಐವಿ ಸೋಂಕಿನ ಬಗ್ಗೆ ಯುವ ಜನರಲ್ಲಿ ಅರಿವು ಮೂಡಿಸಲು ಪ್ರೌಢಶಾಲಾ ಹಂತದಲ್ಲಿ ಜೀವನ ಕೌಶಲ್ಯ ಕಾರ್ಯಕ್ರಮ, ಕಾಲೇಜು ಹಂತದಲ್ಲಿ ರೆಡ್ ರಿಬ್ಬನ್ ಕ್ಲಬ್ಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ ಎಚ್ಐವಿ ಸೋಂಕು ಹಾಗೂ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ 18 ವರ್ಷ ತುಂಬಿದ ಯುವಕರನ್ನು ರಕ್ತದಾನ ಮಾಡಲು ಪ್ರೇರೇಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಬೆಂಗಳೂರು. ಆತ್ಮೀಯ ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಕಿರುಧಾನ್ಯಗಳ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಗೃಹ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎಚ್ಎಸ್ ಮಮತಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಮಮತಾ ಅವರೇ. ನಮಸ್ಕಾರ. ಸಾಧಾರಣವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಕಿರುಧಾನ್ಯಗಳ ಬಗ್ಗೆ ಹೆಚ್ಚೆಚ್ಚು ಕೇಳ್ತಾ ಇದ್ದೀವಿ. ಹೌದು, ಅವುಗಳು ಪೌಷ್ಟಿಕಾಂಶದ ಆಗರ ಅಂತ ಕೇಳ್ತಾ ಇದ್ದೀವಿ, ಜೊತೆಗೆ ಇವುಗಳನ್ನು ಸಿರಿಧಾನ್ಯಗಳು ಅಂತ ಕೂಡ ಕರೀತಾ ಇದ್ದಾರೆ. ಪೌಷ್ಟಿಕಾಂಶ ಇರುವಂತಹ ಧಾನ್ಯಗಳು ಕೂಡ ಕರೀತಾ ಇದ್ದಾರೆ. ಖಂಡಿತವಾಗೂ. ತಾವಿವತ್ತು ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಕಿರುಧಾನ್ಯಗಳಲ್ಲಿರುವಂತಹ ಪೌಷ್ಟಿಕಾಂಶಗಳು ಮತ್ತೆ ನಮ್ಮ ಮನೆ ಮಟ್ಟದಲ್ಲಿ ಯಾವ ರೀತಿಯಾಗಿ ಈ ಒಂದು ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಖಂಡಿತವಾಗೂ. ಈಗ ಪ್ರಾರಂಭದಲ್ಲಿ ಈ ಕಿರುಧಾನ್ಯ ಬೆಳೆಗಳಿಗೂ ಮತ್ತೆ ಇತರೆ ಆಹಾರ ಧಾನ್ಯ ಬೆಳೆಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅಂತೀರಿ? ಈಗ ನವಣೆ, ಸಾಮೆ, ಹಾರಕ, ಊದಲು, ಬರಗು ಮುಂತಾದವುಗಳನ್ನ ನಾವು ಕಿರುಧಾನ್ಯಗಳು ಅಥವಾ ಒರಟು ಧಾನ್ಯ, ತೃಣಧಾನ್ಯ ಎಂದು ಕರೆಯುತ್ತೇವೆ. ಯಾಕೆಂದ್ರೆ ಅವುಗಳ ಗಾತ್ರ ಸಹ ತುಂಬಾ ಕಡಿಮೆ ಇರುತ್ತದೆ. ಈ ಕಿರುಧಾನ್ಯಗಳು ಇತರೆ ಆಹಾರ ಧಾನ್ಯಗಳಿಗೆ ನಾವು ಹೋಲಿಸಿ ನೋಡಿದಾಗ ತನ್ನದೇ ಆದಂತಹ ವಿಶಿಷ್ಟವಾದ ಗುಣಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ ಈ ಕಿರುಧಾನ್ಯಗಳು ಅಲ್ಪಾವಧಿಯಿಂದ ಮಧ್ಯಮಾವಧಿ ಬೆಳೆಗಳಾಗಿರುತ್ತವೆ. ರೋಗ ಮತ್ತು ಕೀಟಗಳ ಬಾಧೆನೂ ಸಹ ಕಡಿಮೆ ಇರುತ್ತದೆ. ಕಿರುಧಾನ್ಯಗಳನ್ನು ಬೆಳೆಯುವಾಗ ನಾವು ಯಾವುದೇ ರೀತಿಯ ರಾಸಾಯನಿಕ ಮತ್ತು ಕೀಟನಾಶಕಗಳಾಗಿರ್ಬೋದು ಅಥವಾ ಗೊಬ್ಬರಗಳನ್ನು ಬಳಸದೆ ಬರಡು ಭೂಮಿಯಲ್ಲಿಯೂ ಸಹ ಬೆಳೆಯಬಹುದಾಗಿರುತ್ತದೆ. ಹಾಗೂ ಮಳೆಯಾಶ್ರಯ ಪ್ರದೇಶದಲ್ಲಿ, ಉದಾಹರಣೆಗೆ ಅಂತಂದ್ರೆ ತುಂಬಾ ಕಡಿಮೆ ಬೀಳುವಂತ ಪ್ರದೇಶದಲ್ಲಿಯೂ ಸಹ ನಾವು ಹೆಚ್ಚಿನ ಆಸಕ್ತಿ ವಹಿಸಿ ಬೆಳೆಗಳನ್ನ ಜೋಪಾನ ಮಾಡಬೇಕು ಅನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸುಲಭವಾದಂತಹ ಬೆಳೆ ಪದ್ಧತಿಯನ್ನ ಅನುಸರಿಸಿ ನಾವು ಈ ಕಿರುಧಾನ್ಯಗಳನ್ನ ಬೆಳೀಬಹುದು. ಇನ್ನೊಂದು ಬಹಳ ವಿಶೇಷವಾದಂತಹ ಒಂದು ಗುಣ ಏನು ಅಂತಂದ್ರೆ ಈ ಕಿರುಧಾನ್ಯಗಳನ್ನ ನಾವು ಸುಮಾರು ದಿನಗಳವರೆಗೆ ಕೆಡದೆ ಹಾಗೆ ಉಳಿಸ್ಕೋಬಹುದಾಗಿದೆ. ಸೊ ಆ ಒಂದು ನಿಟ್ಟಲ್ಲಿ ನಾವು ಈ ಕಿರುಧಾನ್ಯಗಳನ್ನ ಏನು ನಾವು ಆಹಾರ ಭದ್ರತೆ, ಪೌಷ್ಟಿಕ ಭದ್ರತೆ ಅಂತ ಏನ್ ಹೇಳ್ತೀವಲ್ಲ, ಆ ಒಂದು ವಿಷಯದಲ್ಲಿ ಬಹಳ ಮಹತ್ವವಾದಂತಹ ಪಾತ್ರ ವಹಿಸೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಈಗ ಮುಖ್ಯವಾಗಿ ನಾವು ಈ ಕಿರುಧಾನ್ಯಗಳನ್ನ ನೋಡೋದಾದ್ರೆ ನಮ್ಮ ರೈತರು ಇವುಗಳನ್ನ ಇಷ್ಟೆಲ್ಲ ಒಳ್ಳೆ ಗುಣಗಳಿದ್ರು ಕೂಡ ಕಡಿಮೆ ಒಂದು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಖಂಡಿತವಾಗೂ. ಇನ್ನೊಂದು, ಇದರ ಬಳಕೆ ಕೂಡ ಕಡಿಮೆ ಇದೆ. ಹೌದು. ಇದಕ್ಕೆ ಏನು ಕಾರಣಗಳು ಇರಬಹುದು ಅಂತೀರಾ? ಈಗ ಕಿರುಧಾನ್ಯಗಳು ಅಂದ್ರೆ ನಮ್ಮ ರೈತರ ಮನಸ್ಸಿನಲ್ಲಿ ಏನಿದೆ ಅಂತಂದ್ರೆ ಇವುಗಳ ಉತ್ಪಾದನೆ ಕಡಿಮೆ ಇದೆ, ನನಗೆ ಲಾಭ ತುಂಬಾ ಕಡಿಮೆ. ಆ ಒಂದು ಉದ್ದೇಶದಿಂದ ನಮ್ಮ ರೈತರು ಈ ವಾಣಿಜ್ಯ ಬೆಳೆಗಳಿಗೆ ಹೆಚ್ಚಿನ ಆಸಕ್ತಿ ಮತ್ತೆ ಒಲವನ್ನ ತೋರಿಸ್ತಿದ್ದಾರೆ. ಆ ಒಂದು ನಿಟ್ಟಲ್ಲಿ ಒಂದು ಉತ್ಪಾದನೆನೂ ಸಹ ಕಡಿಮೆ ಆಗಿದೆ, ಪ್ಲಸ್ ನಮ್ಮಲ್ಲಿ ಆಸಕ್ತಿಯೂ ಸಹ ಕಡಿಮೆ ಆಗಿದೆ. ಇನ್ನೊಂದು ಬಳಕೆ ವಿಷಯಕ್ಕೆ ಬಂದ್ರೆ ನಾವು ದಿನನಿತ್ಯ ಉಪಯೋಗಿಸುವಂತ ಗೋಧಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅವುಗಳ ಸಂಸ್ಕರಣೆಯಲ್ಲಿ ಹೊಸ ಹೊಸ ತಾಂತ್ರಿಕ ಆಧುನಿಕತೆಗಳಿದ್ದಾವೆ, ಆವಿಷ್ಕಾರಗಳು ನಡೆದಿದ್ದಾವೆ, ಆದ್ರೆ ಈ ಒಂದು ಕೆಲಸ ನಮ್ಮ ಕಿರುಧಾನ್ಯಗಳಲ್ಲಿ ಇಲ್ಲ. ಅಂದ್ರೆ ಸಂಸ್ಕರಣೆ. ಹೌದು, ಸಂಸ್ಕರಣೆ ವಿಷಯದಲ್ಲಿ. ಯಾಕೆಂದ್ರೆ ಕಿರುಧಾನ್ಯಗಳು ಒರಟು ಧಾನ್ಯ ಅಂತ ನಾನು ಮೊದಲೇ ಹೇಳಿದೆ, ತುಂಬಾ ಒಟ್ಟಿರುತ್ತೆ ಆ ಮೇಲಿನ ಭಾಗದಲ್ಲಿ, ಪದರುಗಳಿರುತ್ತವೆ, ಕೆಲವೊಂದರಲ್ಲಿ 7 ಪದರುಗಳಿರುತ್ತವೆ. ಅವನ್ನ ನಾವು ತೆಗಿಬೇಕು ಅಂತಂದ್ರೆ ಉತ್ತಮ ಗುಣಮಟ್ಟದ ಮಷಿನರೀಸ್ ಬೇಕಾಗುತ್ತೆ, ಯಂತ್ರೋಪಕರಣಗಳು. ಹೌದು, ಯಂತ್ರೋಪಕರಣಗಳು. ಅದೇ ರೀತಿಯಾಗಿ ಈಗ ನಮ್ಮ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಪಡಿತರ ವ್ಯವಸ್ಥೆ. ಆ ಪಡಿತರ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ, ಮೊದಲೆಲ್ಲ ಬರೀ ಅಕ್ಕಿ ಮತ್ತು ಗೋಧಿಯನ್ನು ಮಾತ್ರ ನೀಡ್ತಿದ್ರು. ಆದ್ರೆ ಇತ್ತೀಚಿನ ದಿನದಲ್ಲಿ ಕೆಂದು ಪ್ರದೇಶದಲ್ಲಿ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಇವನ್ನ ನೀಡೋದ್ರಿಂದ ನಿಜವಾಗ್ಲೂ ಒಂದು ಆಶಾದಾಯಕವಾದಂತಹ ಬೆಳವಣಿಗೆ ಅಂತ ಹೇಳ್ಬೋದು ನಾವು ಇದನ್ನ. ಅಂದ್ರೆ ಮುಖ್ಯವಾಗಿ ರೈತ ಬಾಂಧವರೇ ಒಂದು ಎಕರೆ ಪ್ರದೇಶಕ್ಕೆ ಸಾಕಷ್ಟು ಇಳುವರಿ ಬರ್ತಾ ಇಲ್ಲ ಅನ್ನೋದು ಒಂದು. ಹೌದು ಹೌದು. ಮತ್ತೆ ಇಲ್ಲಿ ಬಳಕೆದಾರರ ಉದ್ದೇಶದಲ್ಲಿ ನೋಡಿದಾಗ ಈ ಸಂಸ್ಕರಣೆ ಸಮಸ್ಯೆ ಇದೆ. ಹೌದು ಹೌದು. ಆದ್ರಿಂದ ಈ ಗಿಡದನ್ನ ಬೆಳೆಯೋದು ಮತ್ತೆ ಬಳಕೆ ಮಾಡೋದು ಎರಡೂ ಕಡಿಮೆ ಇದೆ ಅಂತ ಹೇಳಬಹುದು. ಆದ್ರೆ ಈ ಕಡಿಮೆ ಇರೋದ್ರ ಜೊತೆಗೆ ಉತ್ತಮವಾಗಿರುವಂತ ಒಂದು ಪೌಷ್ಟಿಕವಾದ ವಿಶೇಷತೆಯನ್ನ ಹೊಂದಿದೆ ಈ ಒಂದು ಧಾನ್ಯಗಳು. ಹೌದು, ಖಂಡಿತವಾಗಿ. ಆ ಪೌಷ್ಟಿಕ ವಿಶೇಷತೆಗಳು ಏನೇನು ಅಂತೀರಿ? ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ ಕಿರುಧಾನ್ಯಗಳನ್ನ ನಾವು ಆಹಾರ ರೂಪದಲ್ಲಿ ಬಳಕೆ ಮಾಡ್ಕೊಂಡಿದ್ದೆ, ಆದ್ರೆ ನಿಧಾನವಾಗಿ ಪಚನವಾಗ ಅಂತ ಒಂದು ಶರ್ಕರ ಪಿಷ್ಟಾದಿಗಳಿದಾವೆ. ಓ, ಅಂದ್ರೆ ನಿಧಾನಕ್ಕೆ ಅದು ಜೀರ್ಣ ಆಗುತ್ತೆ. ಜೀರ್ಣ ಆಗುತ್ತೆ, ಒಂದು. ಎರಡನೇದು ಅಂತಂದ್ರೆ ಉತ್ತಮ ಗುಣಮಟ್ಟದ ಸಸಾರಜನಕದ ಅಂಶ ಇದೆ. ಈಗ ಸಸಾರಜನಕ ಅಂದ ತಕ್ಷಣನೇ ನಮ್ಮ ಭಾರತ ದೇಶದಲ್ಲಿ ನಮ್ಮ ಆಹಾರ ಪದ್ಧತಿನಲ್ಲಿ ಆ ಸಸಾರಜನಕ ಏನಿದ್ರು ಧಾನ್ಯಗಳ ರೂಪದಲ್ಲಿಯೇ ಬರುತ್ತೆ. ನಮ್ಮ ಹೊಟ್ಟೆ ತುಂಬಾ ತಿನ್ನೋದು ನಾವು ಏಕದಳ ಧಾನ್ಯ. ಸೊ ಬೇಳೆಕಾಳುಗಳ ಒಂದು ಲಭ್ಯತೆನೂ ಸಹ ಕಡಿಮೆ ಇದೆ, ಪ್ಲಸ್ ನಾವು ಅದನ್ನ ಉಪಯೋಗಿಸ ಅಂತ ಪ್ರಮಾಣನು ಸಹ ಕಡಿಮೆ ಇದೆ. ಸೊ ನಮ್ಗೆ ಆ ಸಸಾರಜನಕದ ಕೊರತೆ ಆಗೋದನ್ನ ತಡೆಗಟ್ಟಬೇಕು ಅಂದ್ರೆ ಉತ್ತಮ ಗುಣಮಟ್ಟದ ಸಸಾರಜನಕ ಇರೋಂತ ಏಕದಳ ಧಾನ್ಯ ಅಥವಾ ಕಿರುಧಾನ್ಯಗಳನ್ನೇ ನಾವು ಅವಲಂಬಿಸಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಲ್ಲಿ ಉತ್ತಮ ಗುಣಮಟ್ಟದ ಸಸಾರಜನಕ ಹೊಂದಿರುವಂತಹ ಈ ಕಿರುಧಾನ್ಯಗಳು ನಮಗೆ ಆ ಪ್ರೋಟೀನ್ ಅಂಶದ ಕೊರತೆಯನ್ನು ನೀಗಿಸಲು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಅದೇ ರೀತಿಯಾಗಿ ಅಧ ಪ್ರಮಾಣದ ನಾರಿನಂಶನೂ ಸಹ ಒಳಗೊಂಡಿದೆ ಕಿರುಧಾನ್ಯಗಳು. ಅದೇ ರೀತಿಯಾಗಿ ಉತ್ತಮ ಗುಣಮಟ್ಟದ ಜೀವಸತ್ವ ಆಗಿರ್ಬೋದು, ಲವಣಾಂಶಗಳಾಗಿರ್ಬೋದು, ಖಜಾಂಶಗಳನ್ನು ಸಹ ಈ ಕಿರುಧಾನ್ಯಗಳು ಒಳಗೊಂಡಿರೋದ್ರಿಂದ ಖಂಡಿತವಾಗೂ ನಮಗೆ ಏನು ಪೌಷ್ಟಿಕಾಂಶಗಳ ಕೊರತೆ ಇದನ್ನ ನೀಗಿಸಬೇಕು ಅಂತಂದ್ರೆ ನಾವು ಕಿರುಧಾನ್ಯಗಳನ್ನ ದಿನನಿತ್ಯ ಉಪಯೋಗಿಸೋದು ಒಳ್ಳೆಯದಾಗಿರುತ್ತೆ. ಮುಖ್ಯವಾಗಿ ಕಿರುಧಾನ್ಯಗಳು ಅಂದ್ರೆ ಯಾವ್ಯಾವ ಧಾನ್ಯಗಳನ್ನ ಈ ಗುಂಪಿಗೆ ಸೇರಿಸಬಹುದು ಅಂತೀರಿ? ಈಗ ಮೇಜರ್ ಮಿಲೆಟ್ಸ್ ಅಂದ ತಕ್ಷಣನೇ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇವು ಮೇಜರ್. ಅಂದ್ರೆ ನಮ್ಮ ಜನ ಆಲ್ರೆಡಿ ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಉಪಯೋಗಿಸ್ತಿದ್ದಾರೆ ಮುಖ್ಯ ಧಾನ್ಯಗಳು ಧಾನ್ಯಗಳಲ್ಲಿ. ಆದ್ರೆ ಅದರಲ್ಲೇ ಸಹ ಮೈನರ್ ಮಿಲೆಟ್ಸ್ ಅಂತ ಹೇಳ್ತೀವಿ ಕಿರುಧಾನ್ಯಗಳು ಅಂತ. ಈಗ ನವಣೆ, ಸಾಮೆ, ಹಾರಕ, ಊದಲು, ಬರಗು, ಕೊರ್ಲೆ, ಇವೆಲ್ಲದನ್ನು ಕಡಿಮೆ ಬಳಕೆ ಮಾಡ್ತಿದ್ದಾರೆ. ಸೊ ಆ ಒಂದು ನಿಟ್ಟಲ್ಲಿ ಇಷ್ಟೆಲ್ಲಾ ಪೌಷ್ಟಿಕ ವಿಶೇಷತೆಗಳನ್ನ ನಾವು ನೋಡಿ ಅವನ್ನ ನಮ್ಮ ದಿನನಿತ್ಯದ ಆಹಾರದಲ್ಲಿ ನಾವು ಬಳಕೆ ಮಾಡಿದ್ದೆ ಆದ್ರೆ ನಮ್ಮ ಆರೋಗ್ಯನೂ ಸಹ ಉತ್ತಮವಾಗಿರುತ್ತೆ ಅಂತ ಹೇಳಬಹುದು. ಅಂದ್ರೆ ಇವು ಗಾತ್ರದಲ್ಲಿ ಮಾತ್ರ ಕಿರುಧಾನ್ಯ, ಪೌಷ್ಟಿಕಾಂಶದ ದೃಷ್ಟಿಯಿಂದ ನೋಡಿದರೆ ಇವು ಹಿರಿಧಾನ್ಯಗಳು ಅಂತ ಹೇಳಬಹುದು. ಖಂಡಿತವಾಗೂ ಹಿರಿಧಾನ್ಯಗಳು, ಸಿರಿಧಾನ್ಯಗಳು ಅಂತ ಕರೀತಾರೆ. ಆ ಒಂದು ನಿಟ್ಟಿನಲ್ಲಿ ಏನು ಪೌಷ್ಟಿಕ ವಿಶೇಷತೆಗಳನ್ನ ನೋಡಿಬಿಟ್ಟೆ ನಾವು ಇದಕ್ಕೀಗ ಪೌಷ್ಟಿಕತೆಗಳು ಅಥವಾ ಸಿರಿಧಾನ್ಯಗಳು ಅಂತ ಕರಿತಾ ಇದೀವಿ ಇವನ್ನ. ಈಗ ತಾವು ವಿವಿಧ ಈ ಕಿರುಧಾನ್ಯಗಳ ಬಗ್ಗೆ ಹೇಳಿದ್ರಿ, ಇವುಗಳಲ್ಲಿರುವಂತಹ ಪೌಷ್ಟಿಕಾಂಶಗಳ ಮಟ್ಟದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಸಸಾರಜನಕದ ಅಂಶ ಬೇರೆ ಅಕ್ಕಿ ಮತ್ತು ಗೋಧಿಗೆ ಹೋಲಿಸಿ ನೋಡಿದಾಗ ಇದರಲ್ಲಿ ಸಸಾರಜನಕದ ಅಂಶ 7-12.5 ಗ್ರಾಮಷ್ಟು ಸಹ ಇದೆ. ಪ್ರತಿ 100 ಗ್ರಾಮಿನಲ್ಲಿ 7.5-12 ಗ್ರಾಮ್ನಷ್ಟು ಇದೆ. ಅದೇ ರೀತಿಯಾಗಿ ನಾರಿನಂಶನೂ ಅಷ್ಟೇನೆ, ಪ್ರತಿಯೊಂದು ಕಿರುಧಾನ್ಯದಲ್ಲೂ ಕನಿಷ್ಠ 9 ಹೆಚ್ಚು ಗ್ರಾಮ್ನಷ್ಟು ಪ್ರತಿ 100 ಗ್ರಾಮ್ನಲ್ಲಿದೆ. ಅದೇ ರೀತಿಯಾಗಿ ಕೊಬ್ಬಿನ ಅಂಶ ಆಗಿರ್ಬೋದು, ಕಬ್ಬಿಣಾಂಶ ಆಗಿರ್ಬೋದು, ಇತರೆ ಶರ್ಕರ ಪಿಷ್ಟಾದಿಗಳ ಅಂಶನೂ ಸಹ ಉತ್ತಮ ಗುಣಮಟ್ಟದಲ್ಲಿ ಇದಾವೆ. ಪ್ಲಸ್ ನನ್ನ ಶರ್ಕರ ಪಿಷ್ಟದ ವಿಷಯಕ್ಕೆ ಬಂದಾಗ ಇದು ನಿಧಾನಗತಿಯಲ್ಲಿ ಪಚನ ಆಗೋದು ಒಂದು, ನಮಗೆ ಫುಲ್ನೆಸ್ ಅಂತ ಹೇಳ್ತೀವಿ, ಹೊಟ್ಟೆ ತುಂಬಿದೆಯಪ್ಪ ಅನ್ನೋ ಒಂದು ಸಂತೃಪ್ತಿ ಬರುತ್ತೆ. ಸೊ ಆ ಒಂದು ನಿಟ್ಟಲ್ಲಿ ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಅದರಲ್ಲಿರೋ ಸಕ್ಕರೆ ಅಂಶ ನೇರವಾಗಿ ರಕ್ತಕ್ಕೆ ಸೇರಲ್ಲ. ಸೊ ಈ ಕಾರಣದಿಂದ ನಮ್ಮ ಗ್ರಾಮ ಪ್ರದೇಶದವರಾಗಿರ್ಬೋದು ಅಥವಾ ನಗರ ಪ್ರದೇಶದವರಾಗಿರ್ಬೋದು, ಯಾರು ಮಧುಮೇಹಕ್ಕೆ ತುತ್ತಾಗಿರೋಂಥವ್ರು, ಹೃದಯ ಸಂಬಂಧಿ ಕಾಯಿಲೆ ಇರೋಂಥವ್ರು, ಖಂಡಿತವಾಗೂ ಈ ಒಂದು ಆಹಾರಗಳನ್ನ ಉಪಯೋಗಿಸಿದ್ದೆ ಆದ್ರೆ ಆ ಒಂದು ಸಕ್ಕರೆ ಅಂಶ ಹೆಚ್ಚಾಗೋದನ್ನ ತಡೆಗಟ್ಟುತ್ತೆ, ಪ್ಲಸ್ ಒಂದು ನಿಯಂತ್ರಣದಲ್ಲಿರುತ್ತೆ ಆ ರೋಗ. ಅಂದ್ರೆ ನಾರಿನಂಶನೂ ಹೆಚ್ಚಾಗಿದೆ ಅನ್ನಂಗ ಆಯ್ತಿದೆ. ಹೌದು, ಖಂಡಿತವಾಗೂ ಈ ನಾರಂಶ ಹೆಚ್ಚಾಗಿರೋದ್ರಿಂದ ಕೆಲವೊಂದು ಉಪಯೋಗಗಳಿದಾವೆ. ಈಗ ಮೂಲವ್ಯಾಧಿ ಕಾಯಿಲೆ ಇರ್ಬೋದು, ಅಥವಾ ಮಲಬದ್ಧತೆ ಕಾಯಿಲೆ ಇರ್ಬೋದು, ಅಥವಾ ಸಕ್ಕರೆ ಕಾಯಿಲೆ ಇರ್ಬೋದು, ಇವೆಲ್ಲಾನು ಸರಿದೂಗ್ಸ ಅಂತ ಒಂದು ಗುಣ ನಮ್ಮ ಕಿರುಧಾನ್ಯಗಳಲ್ಲಿ ಇರುವಂತಹ ನಾರಿನಂಶಕ್ಕಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಯಾರು ಈ ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತಿದಾರಲ್ಲ, ಅವರು ಪ್ರತಿದಿನ ಈ ಒಂದು ಕಿರುಧಾನ್ಯಗಳನ್ನ ತಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಂಡಿದ್ದೆ ಆದ್ರೆ ಖಂಡಿತವಾಗೂ ಈ ಕಾಯಿಲೆಗಳನ್ನ ದೂರ ಇಡಬಹುದು. ಮುಖ್ಯವಾಗಿ ನಾವು ಈ ಒಂದು ಕಿರುಧಾನ್ಯಗಳಲ್ಲಿ ಯಾವ್ಯಾವ ಈ ಸಸ್ಯಜನ್ಯ ರಾಸಾಯನಿಕಗಳು ಮತ್ತೆ ಔಷಧೀಯ ಗುಣಗಳನ್ನು ಕಾಣಬಹುದು ಅಂತೇಳಿ. ಈಗ ನಾನು ನಿಮಗೆ ಪೌಷ್ಟಿಕಾಂಶಗಳ ಬಗ್ಗೆ ಹೇಳಿದೆ. ಹೌದು, ಆ ಸಸಾರಜನಕ ಇರ್ಬೋದು ಅಥವಾ ಜೀವಸತ್ವಗಳಾಗಿರ್ಬೋದು, ಲವಣಾಂಶ, ನಾರಿನಂಶ ಇವೆಲ್ಲದರ ಜೊತೆಗೆ ಈ ಕಿರುಧಾನ್ಯಗಳಲ್ಲಿ ಒಂದು ಸಸ್ಯಜನ್ಯವಾದಂತಹ ರಾಸಾಯನಿಕ ವಸ್ತುಗಳಿದಾವೆ, ಪ್ಲಸ್ ಅದರದೇ ಆದಂತಹ ಒಂದು ಔಷಧಿ ಗುಣಗಳು ಸಹ ಇದಾವೆ. ಈಗ ಉದಾಹರಣೆಗೆ ಅಂದ್ರೆ ಪಾಲಿಫಿನಾಲ್ಸ್ ಅಂತ ಹೇಳ್ತೀವಿ. ಈ ಪಾಲಿಫಿನಾಲ್ಸ್ ಅಲ್ಲಿ ಕೆಲವೊಂದು ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋ ಗುಣ ಇದೆ, ಮತ್ತೆ ಮಧುಮೇಹ ಆಗಿರ್ಬೋದು, ರಕ್ತದ ಒತ್ತಡ ಇವೆಲ್ಲ ಬರದೇ ಹಾಗೆ ತಡೆಗಟ್ಟ ಅಂತ ಒಂದು ಗುಣನ ಸಹ ಇದು ಒಳಗೊಂಡಿದೆ. ಜೊತೆಗೆ ಫೈಟೋಸ್ಟಿರಾಲ್ಸ್ ಅಂತ ಹೇಳ್ತೀವಿ. ಈ ಫೈಟೋಸ್ಟಿರಾಲ್ಸ್ ಇರೋದ್ರಿಂದ ನಮ್ಮ ದೇಹದಲ್ಲಿ ಆ ಏನು ಕೊಲೆಸ್ಟ್ರಾಲ್ ಅಂಶ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಲ್ಲ, ಖಂಡಿತವಾಗು ಆ ಅಂಶ ಹೆಚ್ಚೆಚ್ಚು ಉತ್ಪತ್ತಿ ಆಗೋದನ್ನು ಸಹ ತಡೆಯುತ್ತೆ. ಜೊತೆಗೆ ಫೈಟೋ ಈಸ್ಟ್ರೋಜೆನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಈಗ ಫೈಟೋ ಈಸ್ಟ್ರೋಜೆನ್ ಅಲ್ಲಿ ಹಾರ್ಮೋನ್ ಅಂತ ಒಂದು ಪದನ ಉಪಯೋಗಿಸ್ತೀವಿ. ಸೊ ಈ ಹಾರ್ಮೋನ್ ಸೆಕ್ರೀಷನ್ ಕೆಲವೊಂದು ಸರಿ ನಮಗೆ ಮಾನಸಿಕ ತೊಂದರೆಗಳು, ದೈಹಿಕ ತೊಂದರೆಗಳಾಗುತ್ತೆ. ಸೊ ಈ ಕಿರುಧಾನ್ಯಗಳಲ್ಲಿ ಆ ಫೈಟೋ ಈಸ್ಟ್ರೋಜೆನ್ ಇರೋದ್ರಿಂದ ಈ ತೊಂದರೆಗಳನ್ನ ನಾವು ಖಂಡಿತವಾಗೂ ಕಡಿಮೆ ಮಾಡಬಹುದು. ಹಾರ್ಮೋನ್ಗಳ ಸಮತೋಲನವನ್ನ ಕಾಪಾಡಿಕೊಳ್ಳೋದಕ್ಕೆ ಇವು ಸಹಾಯ ಮಾಡ್ತವೆ. ಖಂಡಿತವಾಗೂ. ಆದ್ರೆ ಒಂದು ವಿಷಯನ ನಾವು ಇಲ್ಲಿ ಗಮನದಲ್ಲಿಟ್ಕೋಬೇಕು, ಯಾರಿಗೆ ತುಂಬಾ ಥೈರಾಯ್ಡ್ ಒಂದು ಸಮಸ್ಯೆಗಳಿರಲ್ಲ ಅಂತವರು ಈ ಕಿರುಧಾನ್ಯಗಳ ಪ್ರಮಾಣನ ಕಡಿಮೆ ಉಪಯೋಗಿಸ್ಬೇಕು. ಯಾಕೆ ಅಂದ್ರೆ ಅದರಲ್ಲಿ ಒಂದು ಟ್ರಿಪ್ಸಿನೇಸ್ ಅಂತ ಒಂದು ಇನಿಬಿಟರ್ ಅಂಶ ಇರುತ್ತೆ. ಸೊ ಥೈರಾಕ್ಸಿನೇಸ್ ಅನ್ನೋ ಒಂದು ಅಂಶ ನಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಹೆಚ್ಚೆಚ್ಚು ಉತ್ಪತ್ತಿ ಆಗೋದನ್ನ ತಡೆಗಟ್ಟುತ್ತೆ. ಸೊ ಅಂತವರು ಈ ಕಿರುಧಾನ್ಯಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಲೇಬಾರದು ಅಂತ ಇಲ್ಲ, ವಾರಕ್ಕೆ ಒಂದ್ಸರಿ ಅಥವಾ ಎರಡ್ ಸರಿ ಇದನ್ನ ಉಪಯೋಗಿಸಬಹುದು. ಥೈರಾಯ್ಡ್ ಸಮಸ್ಯೆ ಇರುವಂತವರು ಇದನ್ನ ಗಮನದಲ್ಲಿ ಇಟ್ಕೋಬೇಕು, ಖಂಡಿತವಾಗೂ ಮಿತ ಪ್ರಮಾಣದಲ್ಲಿ ಹೌದು ಉಪಯೋಗಿಸಬೇಕು, ಹಿತಮಿತವಾಗಿ ಬಳಸಬೇಕು. ಇದೇ ಔಷಧೀಯ ಗುಣಗಳು ಅಂದ್ರೆ ಫೈಟಿಕ್ ಆಮ್ಲ ಇದೆ, ಅದೇ ರೀತಿಯಾಗಿ ನಾನು ಮೊದಲೇ ಹೇಳಿದ ಹಾಗೆ ನಾರಿನಂಶನು ಸಹ ಯಥೇಚ್ಛವಾಗಿ ಇರೋದ್ರಿಂದ ಅದನ್ನು ಸಹ ಒಂದು ಔಷಧೀಯ ಗುಣಗಳ ರೂಪದಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಇವು ಒಂದು ರೀತಿ ಔಷಧೀಯ ಗುಣಗಳ ಒಂದು ಆಗರ ಅಂತಾನೆ ಹೇಳಬಹುದು. ಖಂಡಿತವಾಗಿ. ಇನ್ನ ಮುಖ್ಯವಾಗಿ ಮೌಲ್ಯವರ್ಧನೆಗೆ ಬಂದ್ರೆ, ಹೌದು, ನಮ್ಮ ಮನೆ ಮಟ್ಟದಲ್ಲಿ ವಿಶೇಷವಾದ ಯಾವ್ಯಾವ ಆಹಾರದ ತಿನಿಸುಗಳನ್ನ ಈ ಕಿರುಧಾನ್ಯಗಳನ್ನ ಬಳಸಿ ನಾವು ತಯಾರು ಮಾಡ್ಕೋಬಹುದು ಅಂತೀರಿ? ಈಗ ನಾವು ಮೌಲ್ಯವರ್ಧನೆ ಅಂದ ತಕ್ಷಣ ಕೆಲವೊಂದು ವಿಷಯನ ಗಮನಿಸಬೇಕು. ಒಂದು ಹಣದ ರೂಪದಲ್ಲಿ, ಇನ್ನೊಂದು ಪೋಷಕಾಂಶಗಳ ರೂಪದಲ್ಲಿ ಹೆಚ್ಚು ಮಾಡುವಂಥದ್ದು, ಅದರ ಮೌಲ್ಯನ ನಾವು ಹೆಚ್ಚಿಸುವಂಥದ್ದು. ಈಗ ಉದಾಹರಣೆಗೆ ಕಿರುಧಾನ್ಯಗಳಲ್ಲಿ ತನ್ನದೇ ಆದಂತಹ ಪೌಷ್ಟಿಕಾಂಶಗಳನ್ನ ಒಳಗೊಂಡಿದೆ, ಔಷಧೀಯ ಗುಣಗಳು ಇದಾವೆ ಖಂಡಿತವಾಗೂ. ಅದರ ಜೊತೆಗೆ ನಾವು ಇತರೆ ಆಹಾರಗಳನ್ನ ಬೆರೆಸಿ ನಾವು ತಯಾರು ಮಾಡಿದ ಆಹಾರಕ್ಕೆ ನಾವು ಮೌಲ್ಯವರ್ಧಿತ ಕಿರುಧಾನ್ಯಗಳ ಆಹಾರ ಎಂದು ಕರಿಬಹುದು. ಈಗ ದಿನನಿತ್ಯ ನಾವು ತಯಾರಿಸುವಂತ ಉಪಹಾರಕ್ಕೆ ಏನು ತಯಾರಿಸ್ತೀವಲ್ಲ, ಆ ತಿಂಡಿ ತಿನಿಸುಗಳನ್ನು, ಪ್ರತಿಯೊಂದು ತಿಂಡಿ ತಿನಿಸುಗಳನ್ನು ನಾವು ಈ ಒಂದು ಕಿರುಧಾನ್ಯಗಳನ್ನು ಉಪಯೋಗಿಸಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಬಹುದು. ಗೋಧಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅದರಿಂದ ನಾವು ಚಪಾತಿ ಮಾಡ್ತೀವಿ, ಅಥವಾ ಅದರಿಂದ ದೋಸೆ ಇಡ್ಲಿಗಳನ್ನು ಮಾಡ್ತೀವಿ. ಆದರೆ ಈ ಕಿರುಧಾನ್ಯಗಳನ್ನು ಉಪಯೋಗಿಸ್ಬಿಟ್ಟು ನಾವು ಯಾವುದೇ ರೀತಿಯ ತೊಂದರೆ ಇಲ್ಲದೇ ಎಲ್ಲ ಆಹಾರ ಪದಾರ್ಥಗಳನ್ನು ಸಹ ನಾವು ತಯಾರು ಮಾಡಬಹುದು. ಉದಾಹರಣೆಗೆ ಅಂದರೆ ಇಡ್ಲಿ ಆಗಿರ್ಬೋದು, ಇಡ್ಲಿಗೆ ನಾವು ಅಕ್ಕಿನ, ಭತ್ತದ ಅಕ್ಕಿನ ಉಪಯೋಗಿಸ್ತೀವಿ, ಅದ್ರ ಬದಲಾಗಿ ನಾವು ಕಿರುಧಾನ್ಯದ ಅಕ್ಕಿನ ಉಪಯೋಗಿಸ್ಬೋದು. ಹಾರ್ಕ ಆಗಿರ್ಬೋದು, ಸಾಮೆ, ನವಣೆ, ಊದಲು, ಅರ್ಗು ಇವೆಲ್ಲದರಿಂದಲೂ ಇಡ್ಲಿ, ದೋಸೆ, ಅನ್ನದ ಆಹಾರ ಪದಾರ್ಥಗಳು, ಈಗ ಚಿತ್ರಾನ್ನ ಆಗಿರ್ಬೋದು, ಪಲಾವು, ಪುಳಿಯೋಗರೆ, ಏನು ದಿನನಿತ್ಯ ನಾವು ಆಹಾರ ಉಪಹಾರಕ್ಕೆ ಮಾಡ್ತೀವಲ್ಲ ಪ್ರತಿಯೊಂದು ಆಹಾರಗಳನ್ನು ಸಹ ನಾವು ಕಿರುಧಾನ್ಯ ಉಪಯೋಗಿಸಿ ಮಾಡಬಹುದು. ಅದೇ ರೀತಿಯಾಗಿ ಈ ಕಿರುಧಾನ್ಯಗಳ ಜೊತೆಗೆ ನಾವು ಬೇಳೆನ ತಯಾರು ಮಾಡಿ ಅದ್ರ ಜೊತೆಗೆ ಸೇರಿಸಿ ಅದನ್ನ ತಯಾರು ಮಾಡಿದ್ದೆ ಆದ್ರೆ ಅದು ಒಂದು ಏನು ಪರಿಪೂರ್ಣವಾದಂತ ಆಹಾರ ಆಗುತ್ತೆ. ಜೊತೆಗೆ ಸ್ವಲ್ಪ ತರಕಾರಿ ಆಗಿರ್ಬೋದು, ಕೆಲವೊಂದು ಹಣ್ಣುಗಳು, ಈಗ ಟೊಮ್ಯಾಟೊ ಹಣ್ಣನ್ನ ಅದ್ರ ಜೊತೆಗೆ ಉಪಯೋಗಿಸ್ಬೋದು. ಸೊ ಆ ಪೌಷ್ಟಿಕಾಂಶಗಳ ಕೊರತೆಯನ್ನು ಸಹ ನಾವು ಇದರಿಂದ ನೀಗಿಸಬಹುದು. ಅಂದ್ರೆ ಆಹಾರವನ್ನ ಸಮತೋಲನ ಮಾಡಬಹುದು. ಹೌದು, ಖಂಡಿತವಾಗೂ. ಆಗ ನಾವು ಏನು ಅದನ್ನ ಸಮತೋಲನ ಆಹಾರ ಅಂತಲೂ ಸಹ ಕರಬಹುದು. ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ, ನಮ್ಮ ಹಿಂದಿನ ನಮ್ಮ ಪೂರ್ವಜರು ಏನಿದ್ರಲ್ಲ, ಅವರು ಕೆಲವೊಂದು ಸಾಂಪ್ರದಾಯಿಕ ಆಹಾರಗಳನ್ನ ತಯಾರು ಮಾಡ್ತಿದ್ರು. ಉದಾಹರಣೆಗೆ ಹರಳಿಟ್ಟು ಆಗಿರ್ಬೋದು, ತಂಬಿಟ್ಟು ಆಗಿರ್ಬೋದು, ಉಂಡೆಗಳು ಆಗಿರ್ಬೋದು. ಸೊ ಈ ಎಲ್ಲಾ ಆಹಾರಗಳನ್ನ ಅವರು ಮೊದಲು ಕಿರುಧಾನ್ಯಗಳಿಂದ ಶ್ರೇಷ್ಠವಾಗಿ ತಯಾರು ಮಾಡ್ತಿದ್ರು. ಅದನ್ನೇ ಸಹ ದೇವರಿಗೂ ಸಹ ನೈವೇದ್ಯ ಹಿಡಿತಿದ್ರು. ಅವರಿಗೆ ಆ ಒಂದು ವೈಜ್ಞಾನಿಕವಾದಂತಹ ಕಾರಣ ಗೊತ್ತಿತ್ತೋ ಗೊತ್ತಿಲ್ವೋ ನಮಗೆ ಗೊತ್ತಿಲ್ಲ. ಆದ್ರೆ ಅವರು ಅದನ್ನ ಉಪಯೋಗಿಸ್ತಾ ಅವರ ಒಂದು ಆರೋಗ್ಯದ ಮಟ್ಟನ ತುಂಬಾ ಚೆನ್ನಾಗಿಟ್ಕೊಂಡಿದ್ರು. ಸೊ ಆ ಒಂದು ನಿಟ್ಟಲ್ಲಿ ಕಿರುಧಾನ್ಯಗಳಿಂದ ವಿವಿಧ ರೀತಿಯ ಸಾಂಪ್ರದಾಯಿಕ ಆಹಾರಗಳನ್ನ ನಾವು ತಯಾರು ಮಾಡಿ ಮೌಲ್ಯವರ್ಧಿತ ಆಹಾರಗಳ ರೂಪದಲ್ಲಿ ಅವನ್ನ ನಾವು ಉಪಯೋಗಿಸಬಹುದು. ಈಗ ತಾವು ಈ ಮೊದಲೇ ಹೇಳಿದ್ರಿ, ಇವುಗಳ ಒಂದು ಸಂಸ್ಕರಣೆ ಸ್ವಲ್ಪ ಕಷ್ಟ ಸಾಧ್ಯ ಅಂತ. ಖಂಡಿತವಾಗೂ ಈ ಸಂಸ್ಕರಣೆಗೆ ಅನುಕೂಲವಾಗುವಂತಹ ಉಪಕರಣಗಳು ಏನಾದರೂ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಂದಿದ್ದಾವೆ? ಖಂಡಿತವಾಗೂ ನಮ್ಮಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಇದೆ, ಕೊಯ್ಲು ನಂತರ ತಂತ್ರಜ್ಞಾನ. ಆ ಒಂದು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಆ ವಿಭಾಗದಲ್ಲಿ ವಿವಿಧ ರೀತಿಯ ಸಂಸ್ಕರಣೆಯ ಮಷಿನರೀಸ್ ಯಂತ್ರೋಪಕರಣಗಳು ಲಭ್ಯ ಇದಾವೆ. ಈಗ ಆ ಕಾಳನ್ನ ತಾಂಡೋಗಿ ಕೊಟ್ರೆ ಅವರು ಅಕ್ಕಿ ಮಾಡಿಕೊಡ್ತಾರೆ. ಸೊ ಅದೇ ರೀತಿಯಾಗಿ ಆ ಅಕ್ಕಿಯಿಂದ ನಾವು ಬೇರೆ ಬೇರೆ ರೀತಿಯಾದಂತ ಈಗ ಪದಾರ್ಥಗಳು, ಉದಾಹರಣೆಗೆ ಅಂದ್ರೆ ಶಾವ್ಗೆ ಆಗಿರ್ಬೋದು. ಶಾವ್ಗೆನ ತಯಾರು ಮಾಡೋದು ಮನೆ ಮಟ್ಟದಲ್ಲಿ, ಗೃಹ ಮಟ್ಟದಲ್ಲೇ ಶಾವ್ಗೆನ ತಯಾರು ಮಾಡಬಹುದು. ತಾವು ಸಹ ಅದನ್ನ ಬಳಸಬಹುದು, ಜೊತೆಗೆ ಒಂದು ಸ್ವ ಉದ್ಯೋಗವಾಗಿ ಈ ಕಿರುಧಾನ್ಯಗಳನ್ನು ಉಪಯೋಗಿಸ್ಬಿಟ್ಟು ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನ ತಯಾರು ಮಾಡಿ ಅದನ್ನ ಮಾರಾಟ ಸಹ ಮಾಡುದು. ಸೊ ಆ ಒಂದು ನಿಟ್ಟಲ್ಲಿ ನಮ್ಮ ರೈತರು ತಮ್ಮ ಮಟ್ಟದಲ್ಲಿಯೇ, ಯಾಕೆಂದ್ರೆ ನಾವು ಬೇರೆ ದೂರ ಊರಿಗೆ ಹೋಗ್ಬೇಕು ಅಂತಂದ್ರೆ ಅವ್ರ ಖರ್ಚು ಅದೆಲ್ಲದನ್ನು ಲೆಕ್ಕ ಹಾಕ್ಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಲ್ಲಿ ತಮ್ಮ ಮಟ್ಟದಲ್ಲಿಯೇ ಈ ಒಂದು ಕಿರುಧಾನ್ಯಗಳನ್ನ ಸಂಸ್ಕರಣೆ ಮಾಡಿ ಒಂದು ಗುಂಪುಗಳಲ್ಲಿ, ಒಂದು ಆಸಕ್ತಿ ಇರಾಂತ ಗುಂಪುಗಳಾಗಿರ್ಬೋದು, ಬೆಳೆಗಾರರ ಸಂಘ ಆಗಿರ್ಬೋದು. ಸೊ ಈ ಒಂದು ನಿಟ್ಟಲ್ಲಿ ತಮ್ಮ ಮಟ್ಟದಲ್ಲೇ ಸಂಸ್ಕರಣೆ ಮಾಡಿ ಮಾರಾಟ ಮಾಡಿದ್ದೆ ಆದ್ರೆ ನಮ್ಮ ರೈತರಿಗೂ ಸಹ ಹೆಚ್ಚು ಲಾಭದಾಯಕ, ಅದನ್ನ ಬಳಕೆ ಮಾಡಿಕೊಂಡಿದ್ದೆ ಆದ್ರೆ ಅವರ ಆರೋಗ್ಯನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಮುಖ್ಯವಾಗಿ ತಾವು ಒಳ್ಳೆ ವಿಚಾರ ಹೇಳಿದ್ರಿ, ಮುಖ್ಯವಾಗಿ ರೈತರು ಗುಂಪುಗಳನ್ನ ಮಾಡಿಕೊಂಡು ಈ ಒಂದು ಗ್ರಾಮ ಮಟ್ಟದಲ್ಲಿ ಈ ಒಂದು ಯಂತ್ರೋಪಕರಣಗಳನ್ನ ಅವರು ಅಳವಡಿಸಿಕೊಂಡ್ರೆ ಅಲ್ಲೇ ಸಂಪಣೆ ಮಾಡಿಕೊಂಡು ಅಕ್ಕಿಯನ್ನ ಉತ್ಪಾದನೆ ಮಾಡಿಕೊಂಡು ಮೌಲ್ಯವರ್ಧನೆ ಕೂಡ ಮಾಡ್ಕೋಬಹುದು. ಮತ್ತೆ ನಮ್ಮ ಕೃಷಿ ಇಲಾಖೆಯ ಕೆಲವು ಯೋಜನೆಗಳಲ್ಲಿ ಇದಕ್ಕೆ ಸಹಾಯಧನ ಕೂಡ ಲಭ್ಯವಿದೆ. ಖಂಡಿತವಾಗೂ, ಖಂಡಿತವಾಗೂ. ಈ ಕಿರುಧಾನ್ಯಗಳ ಅಭಿವೃದ್ಧಿ ಯೋಜನೆ ಅಂತ, ಅದರಲ್ಲಿ ಇದಕ್ಕೆಲ್ಲ ಸಹಾಯನ ಕೂಡ ಸಿಗುತ್ತೆ. ಉದಾಹರಣೆಗೆ ಬಳಸ್ಕೋಬಹುದು. ಹೌದು, ಉದಾಹರಣೆಗೆ ಹೇಳಬೇಕು ಅಂದ್ರೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಒಂದು ಗೋಪಾಲನಹಳ್ಳಿ ಅಂತ ಇದೆ. ಸೊ ಅಲ್ಲಿ ಒಂದು ಯುವಕ ಆಸಕ್ತಿ ವಹಿಸಿಬಿಟ್ಟು ಯಂತ್ರೋಪಕರಣಗಳನ್ನ ಕೃಷಿ ಇಲಾಖೆಯಿಂದ ಪಡೆದು, ತಾಂತ್ರಿಕ ಮಾಹಿತಿನ ಕೃಷಿ ವಿಜ್ಞಾನ ಕೇಂದ್ರದಿಂದ ಪಡೆದುಬಿಟ್ಟು ಈ ಹಾರಕದ ಬೆಳೆಗಳಿಂದ ಇಟ್ಟು ಆಗಿರ್ಬೋದು, ರವೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅದರಿಂದ ತಯಾರು ಮಾಡಿರೋ ಅಂತ ಚಕ್ಲಿಗಳು, ವಿವಿಧ ರೀತಿಯ ಕರೆದಿರೋ ಅಂತ ತಿನಿಸುಗಳನ್ನ ತಯಾರು ಮಾಡಿ ಪ್ರತಿಯೊಂದು ಸಿರಿಧಾನ್ಯ ಮೇಳಗಳಾಗಿರ್ಬೋದು, ಎಲ್ಲಾದ್ರೂ ಕೃಷಿ ವಸ್ತು ಪ್ರದರ್ಶನ ಆಗಿರ್ಬೋದು ಅಂತ ಕಡೆಗೆ ಅದನ್ನ ಮಾರಾಟ ಮಾಡಿ ಹೆಚ್ಚಿನ ಲಾಭನು ಸಹ ಗಳಿಸ್ತಾ ಇದೆ. ಮತ್ತೆ ಪಟ್ಟಣ ಪ್ರದೇಶಗಳಲ್ಲಿ ಇವತ್ತು ಸಿರಿಧಾನ್ಯ ಮಳಿಗೆಗಳು ಅಂತ ಪ್ರಾರಂಭ, ಹೌದು, ಅಲ್ಗೂ ಕೂಡ ಅವರು ಮಾರಾಟ ಮಾಡ್ತಾ ಇದ್ದಾರೆ, ಮಾರಾಟ ಮಾಡಬಹುದು, ಅದರಲ್ಲ ಒಂದು ಅನುಕೂಲ ಆಗುತ್ತೆ. ಹೌದು, ಒಟ್ಟಾರೆ ಇವತ್ತೇನು ನಾವು ಈ ಹವಾಮಾನ ಬದಲಾವಣೆ ಅಂತ ಮಾಡ್ತಾ ಇದ್ದೀವಿ, ಈ ಹವಾಮಾನ ಬದಲಾವಣೆಯನ್ನ ಎದುರಿಸಿ ಸಮರ್ಥವಾಗಿ ಬೆಳೆಯುವಂತ ಧಾನ್ಯಗಳು ಅಂದ್ರೆ ಕಿರುಧಾನ್ಯಗಳು ಅಂತ ಹೇಳ್ಬೋದು. ಆ ಒಂದು ನಿಟ್ಟಲ್ಲೇ ಇದನ್ನ ಕ್ಲೈಮೇಟ್ ಸ್ಮಾರ್ಟ್ ಕ್ರಾಪ್ಸ್ ಅಂತ ಹೇಳ್ತಾ ಇದೀವಿ. ಯಾಕೆಂದ್ರೆ ಮಳೆ ಕಡಿಮೆ ಆಗ್ತಿದೆ ಇತ್ತೀಚಿನ ದಿನದಲ್ಲಿ, ಕಡಿಮೆ ಇದೆ. ಸೊ ಅಂತ ಒಂದು ನಿಟ್ಟಲ್ಲಿ ನಾವು ಈ ಕಿರುಧಾನ್ಯಗಳನ್ನ ಕಡಿಮೆ ಮಳೆ ಬಂದ ಅಂತ ಸಮಯದಲ್ಲಿ ಬಿತ್ತಿ ಬೆಳೆದು ಅವನ್ನ ನಾವು ಆಹಾರಕ್ಕೋಸ್ಕರ ಉಪಯೋಗಿಸಿದ್ರೆ ಒಳ್ಳೆಯದು ಅಂತ. ಮತ್ತೆ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಕಿರುಧಾನ್ಯಗಳ ವಿಭಾಗನೆ ಇದೆ. ಹೌದು, ಅಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಸುಧಾ ತಳಿಗಳನ್ನು ಅಭಿವೃದ್ಧಿ ಮಾಡೋದ್ರ ಕಡೆಗೆ ಗಮನವನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ನಮ್ಮ ರೈತ ಬಾಂಧವರು ಸಂಪರ್ಕಿಸಿ ಈ ಕಿರುಧಾನ್ಯಗಳ ವಿವಿಧ ತಳಿಗಳ ಬಿತ್ತನೆ ಬೀಜಗಳನ್ನ ಪಡ್ಕೋಬಹುದು. ಜೊತೆಗೆ ಸಂಸ್ಕರಣೆಗೂ ಕೂಡ ಅಲ್ಲಿ ಯಂತ್ರೋಪಕರಣಗಳು ಲಭ್ಯ ಇದಾವೆ. ಮೌಲ್ಯವರ್ಧನೆಗೆ ಸಂಬಂಧಪಟ್ಟಾಗೆ ಗೃಹ ವಿಜ್ಞಾನ ವಿಭಾಗ ಇದೆ. ಒಟ್ಟಾರೆ ಅವರು ಈ ವಿಶ್ವವಿದ್ಯಾಲಯಗಳಿಗೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ನೀಡಿದಾಗ ಈ ಮಾಹಿತಿಯನ್ನು ಅವರು ಪಡ್ಕೋಬಹುದು. ಹೌದು, ಈ ಕಿರುಧಾನ್ಯಗಳಲ್ಲಿ ಒಂದು ಅಂತಂದ್ರೆ ಗ್ರಾಮೀಣ ಆಗಿರ್ಬೋದು, ನಗರ ಪ್ರದೇಶದಲ್ಲಿ ಆಗಿರ್ಬೋದು, ಅವರಿಗೆ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮಗಳು ಬೇಕು. ಆ ನಿಟ್ಟಿನಲ್ಲಿ ವಿವಿಧ ರೀತಿಯ ತರಬೇತಿ ಕಾರ್ಯಕ್ರಮಗಳು ನಮ್ಮ ಬೇಕರಿ ತರಬೇತಿ ಮತ್ತು ಮೌಲ್ಯವರ್ಧನೆ ಕೇಂದ್ರದಲ್ಲೂ ಸಹ ನಡೀತಾ ಇದ್ದಾವೆ. ಮತ್ತೆ ಕೃಷಿ ಇಲಾಖೆ ವತಿಯಿಂದ ಬೆಂಗಳೂರಿನಂತ ನಗರದಲ್ಲಿ ಈ ಧಾನ್ಯಗಳನ್ನ ಜನಪ್ರಿಯ ಮಾಡುವಂತ ಕಾರ್ಯಕ್ರಮಗಳು ನಡೀತಾರೆ. ಹೌದು ಹೌದು, ಸಿರಿಧಾನ್ಯ ಮೇಳಗಳು, ಕಿರುಧಾನ್ಯ ಮೇಳ ಅಂತಲೂ ಸಹ ಹೇಳ್ತಾರೆ. ಸೊ ಇಂಥ ಕಡೆಗೆ ಜನಕ್ಕೆ ಏನಾಗುತ್ತೆ ಅಂದ್ರೆ ಆ ಒಂದು ಧಾನ್ಯಗಳ ಬಗ್ಗೆ ಅದರ ಪರಿಚಯನೇ ಇರಲ್ಲ, ಎಷ್ಟೋ ಜನಕ್ಕೆ ಅದು ನೋಡು ಇರೋದಿಲ್ಲ. ಸೊ ಆ ಒಂದು ನಿಟ್ಟಲ್ಲಿ ಈ ಸಿರಿಧಾನ್ಯ ಮೇಳಗಳಿಂದ ವಿವಿಧ ರೀತಿಯ ವಿಷಯಗಳನ್ನ ನಮ್ಮ ಆಸಕ್ತಿ ಇರೋ ಅಂತವರು ಪಡಬಹುದಾಗಿದೆ. ಪ್ಲಸ್ ಇನ್ನೊಂದು ಅಂತಂದ್ರೆ ಇದು ತಿಂದ್ರೆ ಏನಾಗುತ್ತೋ ಏನೋ ಅನ್ನೋ ಯೋಚನೆ ಇದೆ. ಯಾಕೆಂದ್ರೆ ಎಲ್ಲ ಸಾವಯವ ಧಾನ್ಯಗಳಿರುತ್ತೆ. ನಾನು ಮೊದಲೇ ಹೇಳಿದೆ, ಕೆಲವರು ಆರ್ಗ್ಯಾನಿಕ್ ಅಂತಲೇ ಒಂದು ಲೇಬಲ್ ಇರುತ್ತೆ. ಆದ್ರೆ ಈ ಧಾನ್ಯಗಳಿಗೆ ಯಾವುದೇ ರೀತಿಯ ರಾಸಾಯನಿಕ ಕೀಟನಾಶಕ ಗೊಬ್ಬರ ಏನು ಬಳಸದೆ ಇರೋದ್ರಿಂದ ನಿಜವಾಗ್ಲೂ ಸುರಕ್ಷಿತವಾಗಿರುವಂತಹ ಆಹಾರ ಅಂತಲೂ ಸಹ ಹೇಳಬಹುದು. ತುಂಬಾ ಸಂತೋಷ ಡಾಕ್ಟರ್ ಮಮತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಕಿರುಧಾನ್ಯಗಳ ಪೌಷ್ಟಿಕತೆ ಮತ್ತು ಮಟ್ಟದಲ್ಲಿ ಅವುಗಳ ಮೌಲ್ಯವರ್ಧನೆ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಿರುಧಾನ್ಯಗಳ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಗೃಹ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎಚ್ ಎಸ್ ಮಮತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನೀಗ ಕೃಷಿ ಮಾಹಿತಿ. ತೆಂಗನ್ನ ಬಾಧಿಸುವಂತ ಮುಖ್ಯವಾದ ಪೀಡೆಗಳಲ್ಲಿ ಈ ನುಸಿ ಪೀಡೆ ಕೂಡ ಬಹಳ ಮುಖ್ಯವಾದಂಥದ್ದು. ಈರಿಯೋಪಿಡೆ ಎಂಬ ಕುಟುಂಬ ವರ್ಗಕ್ಕೆ ಸೇರಿರುವಂತಹ ಈ ನುಸಿಯ ವೈಜ್ಞಾನಿಕ ಹೆಸರು ಅಸಿರಿಯ ಗುರರೋನಿಸ್. ಈ ವರ್ಗದ ಎಲ್ಲಾ ನುಸಿಗಳ ವೈಶಿಷ್ಟ್ಯ ಅಂದರೆ ಎರಡೇ ಜೊತೆ ಕಾಲುಗಳಿರ್ತವೆ, ಜೊತೆಗೆ ನೀಳವಾದ ಉದ್ದನೆಯ ದೇಹ ಇರುತ್ತೆ, ಜೊತೆಗೆ ಮುಖ್ಯವಾಗಿ ಈ ಬಾಯಿಯ ಭಾಗದಲ್ಲಿರುವಂತಹ ಸೂಜಿಯಂತ ಒಂದು ಮೊನಚಾದ ಕೊಂಡಿಯನ್ನು ನಾವು ನೋಡಬಹುದು. ಇವುಗಳಿಂದ ಗಿಡದ ಕೋಶಗಳನ್ನು ಚುಚ್ಚಿ ಗಾಯ ಮಾಡಿದಾಗ ಹೊರಗಡೆ ಬರುವಂಥ ಈ ದ್ರವರೂಪದ ರಸವನ್ನು ಈ ನುಸಿ ಪೇಡೆಗಳು ಆಹಾರವಾಗಿ ಸೇವನೆಯನ್ನು ಮಾಡ್ತವೆ. ಗುಂಪು ಗುಂಪಾಗಿ ವಾಸ ಮಾಡುವಂಥ ಈ ನುಸಿ ಪೇಡೆಗಳು ಎಳೆಯ ತೆಂಗಿನ ಕಾಯಿಗಳ ತೊಟ್ಟಿನ ಭಾಗದಲ್ಲಿ ಪುಷ್ಪ ಪಾತ್ರೆಯ ಕವಚಗಳ ಒಳಭಾಗ ಹಾಗೆಯೇ ಸಮೀಪದ ಕಾಯಿಯ ಭಾಗದಲ್ಲಿತ್ತುಕೊಂಡು ಮೃದುವಾದ ರಸಭರಿತ ಅಂಗಾಂಶಗಳ ರಸವನ್ನು ಹೀರಿ ಬಾಧಿಸುತ್ತವೆ. ಹಾನಿ ಪ್ರಾರಂಭದ ಹಂತದಲ್ಲಿ ಎಳೆ ಕಾಯಿಗಳ ತೊಟ್ಟಿನ ಭಾಗದಲ್ಲಿ ತ್ರಿಭುಜಾಕಾರದ ಬಿಳಿ ಮಚ್ಚೆಗಳಂತೆ ಕಾಣಿಸಿಕೊಳ್ಳುತ್ತೆ. ಆ ನಂತರ ಅದು ಗಾಯವಾದಂತೆ ಕಂದು ಬಣ್ಣಕ್ಕೆ ತಿರುಗುತ್ತೆ. ಹೀಗೆ ತೊಟ್ಟಿನ ಭಾಗದಲ್ಲಿ ದುರ್ಬಲಗೊಂಡಂಥ ಎಳೆ ಕಾಯಿಗಳು ಅಕಾಲಿಕವಾಗಿ ಉದುರ್ತವೆ. ಅಳಿದುಳಿದ ಈ ಹಾನಿಗೊಳಗಾದಂಥ ಕಾಯಿಗಳು ತೊಟ್ಟಿನ ಭಾಗದ ಪುಷ್ಪ ಪಾತ್ರೆಗಳಿಗೆ ಅಂಟಿಕೊಂಡಂತೆ ಈ ಕಂದು ಮಚ್ಚೆಯನ್ನು ಹೊಂದಿರ್ತವೆ. ಸಾಧಾರಣವಾಗಿ ಒಂದು ನಿಂಬೆ ಹಣ್ಣಿನ ಗಾತ್ರದಿಂದ ಹಿಡಿದು ಬಿಗಿ ಮುಷ್ಟಿ ಗಾತ್ರದ ಎಳೆಕಾಯಿಗಳಲ್ಲಿ ಈ ನುಸಿ ಪೇಡೆಯ ಹಾನಿಯ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತವೆ. ಕಂದು ಮಚ್ಚೆಯ ಲಕ್ಷಣವನ್ನು ಹೊಂದಿರುವಂಥ ಕಾಯಿಗಳ ಬೆಳವಣಿಗೆ ಕುಂಠಿತವಾಗ್ತಾ ಹೋಗೋದ್ರಿಂದ ಈ ಕಾಯಿಯ ಗಾತ್ರ ಮತ್ತು ಒಳಭಾಗದಲ್ಲಿರುವಂಥ ಈ ಕೊಬ್ಬರಿಯ ಗಾತ್ರ ಮತ್ತು ತೂಕ ಕೂಡ ಕಡಿಮೆ ಆಗುತ್ತೆ. ತಕ್ಕ ಮಟ್ಟಿನ ಈ ನುಸಿ ಪೀಡೆ ತೊಂದರೆಗೆ ಒಳಗಾದಂಥ ತೋಟವೊಂದರಲ್ಲಿ ಕಾಯಿಯ ಸಂಖ್ಯೆ ಮತ್ತು ಕೊಬ್ಬರಿ ತೂಕದಲ್ಲಿ ಶೇಕಡ 25-30% ನಷ್ಟ ಆಗೋದನ್ನು ನಾವು ಕಾಣಬಹುದು. ಅತಿಯಾದ ಈ ನುಸಿ ಪೀಡೆ ಬಾಧೆಯಿಂದ ನಷ್ಟದ ಪ್ರಮಾಣ ಕೆಲವೊಂದು ಸಂದರ್ಭದಲ್ಲಿ ಶೇಕಡ 70-75% ಕೂಡ ಮೀರಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಮುಖ್ಯವಾಗಿ ಈ ಒಂದು ನುಸಿಯ ಪೂರ್ಣ ನಿಯಂತ್ರಣ ಈ ಒಂದು ತೆಂಗಿನ ಬೆಳೆಯಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳಬಹುದು. ನಿಯಂತ್ರಣ ಅಥವಾ ನಿರ್ವಹಣಾ ಕ್ರಮ ತೆಂಗಿನ ಗಿಡದ ಎತ್ತರದ ಬೆಳವಣಿಗೆಯನ್ನು ಅವಲಂಬಿಸಿರುತ್ತೆ. ಕಾಯಿ ಬಿಡ್ತಾ ಇರುವಂಥ ಗಿಡ್ಡ ಮರಗಳಲ್ಲಿ ಅಂದರೆ 7-8 ವರ್ಷ ವಯಸ್ಸಿನ ತೆಂಗಿನ ಮರಕ್ಕೆ ಉದ್ದವಾದ ಒಂದು ದೋಟಿಯ ಸಹಾಯದಿಂದ ನುಸಿ ಪೀಡೆ ನಾಶಗಳನ್ನು ಸಿಂಪರಣೆ ಮಾಡಬಹುದು. 3 ತಿಂಗಳು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಗೊಂಚಲಿನಲ್ಲಿ ನಿಂಬೆ ಗಾತ್ರದ ಸಣ್ಣ ಕಾಯಿಗಳ ಮೇಲೆ ಶೇಕಡ 1 ಈ ಅಜಾಡಿರಾಕ್ಟಿನ್ ಎನ್ನುವಂಥ ಒಂದು ಬೇವು ಆಧಾರಿತ ಪೀಡನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 4 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಸಣ್ಣ ಕಾಯಿ ಇರುವಂಥ 4-5 ಗೊಂಚಲಿರುವಂಥ ಮರವೊಂದಕ್ಕೆ ಅಂದಾಜು 1-1.5 ಲೀಟರ್ನಷ್ಟು ಸಿಂಪರಣಾ ದ್ರಾವಣ ಬೇಕಾಗತ್ತೆ. ಇನ್ನು ಈ ಹೊಂಬಾಳೆ ಮತ್ತು 6 ತಿಂಗಳಿಗೂ ಹೆಚ್ಚು ವಯಸ್ಸಾದಂಥ ಗೊಂಚಲುಗಳಿಗೆ ಈ ನುಸಿ ಬಾಧೆಯ ಕಂದು ಮಚ್ಚೆಗಳಿದ್ದರೂ ಕೂಡ ಈ ನಾಶಕ ವಸ್ತುವಿನ ಸಿಂಪರಣೆಯ ಅಗತ್ಯ ಇರೋದಿಲ್ಲ. ಆ ಗೊಂಚಲುಗಳ ಕಾಯಿಗಳಲ್ಲಿ ನುಸಿಗಳು ಇರೋದಿಲ್ಲ. ತೆಂಗಿನ ಮರದಲ್ಲಿ ಸಾಧಾರಣವಾಗಿ ಪ್ರತಿ ಒಂದರಿಂದ ಒಂದೂವರೆ ತಿಂಗಳಿಗೆ ಒಂದರಂತೆ ಈ ಹೊಂಬಾಳೆಗಳು ಬರ್ತಾ ಇರ್ತವೆ. ಇದಕ್ಕೆ ಅನುಸರಿಸಿ ನಾವು ಒಂದೂವರೆ ತಿಂಗಳ ಅಂತರದಲ್ಲಿ ಮೇ ಜೂನ್ ಸೆಪ್ಟೆಂಬರ್ ಅಕ್ಟೋಬರು ಮತ್ತು ಜನವರಿ ಫೆಬ್ರವರಿ ತಿಂಗಳಿನಲ್ಲಿ 3-4 ಸಿಂಪರಣೆಯನ್ನು ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಇನ್ನು ಸಿಂಪರಣಾ ಯಂತ್ರದ ಅನುಕೂಲ ಇದ್ದರೆ ಅಥವಾ ಮರವನ್ನು ಹತ್ತಿ ಸಿಂಪರಣೆ ಮಾಡುವಂಥ ಸೌಲಭ್ಯ ಇದ್ದರೆ ಎತ್ತರದ ಮರಗಳಲ್ಲೂ ಕೂಡ ಸಿಂಪರಣೆಯನ್ನು ಮಾಡಬಹುದು. ಮುಖ್ಯವಾಗಿ ಸಲಕರಣೆಗಳು ಅಥವಾ ಮರವನ್ನು ಹತ್ತಿ ಸಿಂಪರಣೆ ಮಾಡೋದಕ್ಕೆ ಕೂಲಿ ಕಾರ್ಮಿಕರು ಸಿಗದೇ ಇದ್ದಂಥ ಪಕ್ಷದಲ್ಲಿ ಬೇರಿನ ಮೂಲಕ ನಾವು ಎತ್ತರದ ಮರಗಳಿಗೆ ಬೇವು ಆಧಾರಿತ ನುಸಿ ನಾಶಕ ವಸ್ತುವನ್ನು ಉಣಿಸಿ ಈ ನುಸಿ ಬಾಧೆಯನ್ನು ನಿಯಂತ್ರಿಸಬಹುದು. ಮರದ ಬುಡದಿಂದ 3 ದೂರದಲ್ಲಿ 1-1.5 ಆಳ ತೋಡಿ ಬಲಿತ ಮತ್ತು ಆರೋಗ್ಯವಂತ ಬೇರುಗಳನ್ನು ನಾವು ಗುರುತಿಸ್ಕೋಬೇಕು. ಅಂತಹ ಬೇರುಗಳ ಸುತ್ತ ಇರುವಂಥ ಮಣ್ಣನ್ನು ಹೊರಗಡೆ ತೆಗೆದು ಮಧ್ಯಭಾಗದಲ್ಲಿ ಹರಿತವಾದಂಥ ಚಾಕು ಅಥವಾ ಕುಡುಗೋಲಿನಿಂದ ಓರೆಯಾಗಿ ಕತ್ತರಿಸಬೇಕು. 4-5 ಉದ್ದದ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲದಲ್ಲಿ 10 ml %1 ಅಜಾಡಿರಾಕ್ಟಿನ್ ಬೇವು ಆಧಾರಿತ ಪೀಡನಾಶಕವನ್ನು ಸಮ ಪ್ರಮಾಣದ ನೀರಿನಲ್ಲಿ ಅಂದರೆ 10 ml ನೀರಿನಲ್ಲಿ ಬೆರೆಸಿಕೊಂಡು ಈ ಕತ್ತರಿಸಿದಂಥ ಬೇರಿನ ತುದಿ ಆ ದ್ರಾವಣಕ್ಕೆ ತಾಗೋ ರೀತಿಯಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ತೂರಿಸಿ ನಾವು ಚೀಲದ ಬಾಯನ್ನು ಸೂಕ್ತವಾದಂಥ ದಾರದಿಂದ ಕಟ್ಟಬೇಕಾಗತ್ತೆ. ಹೀಗೆ ಉಪಚರಿಸಿದಂಥ ಬೇರನ್ನು ಈ ಚೀಲದೊಂದಿಗೆ ನೇರವಾಗಿ ಮಣ್ಣಿನ ಮೇಲಿಟ್ಟು ಹಗುರವಾಗಿ ಈ ಒಣಗಿದಂಥ ಎಲೆ ಅಥವಾ ಗರಿಯಿಂದ ಮುಚ್ಚಬೇಕು. ಅಂತರ್ವ್ಯಾಪಿ ಶಕ್ತಿ ಇರುವಂಥ ಈ ನುಸಿನಾಶಕ ವಸ್ತುವನ್ನು ಆರೋಗ್ಯವಂತ ಬೇರು 12-24 ಗಂಟೆನಲ್ಲಿ ನೀರಿನ ಮೂಲಕ ಹೀರಿಕೊಳ್ಳುತ್ತೆ. ಒಂದು ವೇಳೆ ಹೀರಿಕೊಳ್ಳದೇ ಇದ್ದಂಥ ಪಕ್ಷದಲ್ಲಿ ಬೇರೊಂದು ಬೇರನ್ನು ಆಯ್ಕೆ ಮಾಡಿಕೊಂಡು ನಾವು ಉಪಚರಿಸಬೇಕಾಗತ್ತೆ. ಬೇರಿನ ಉಪಚಾರಕ್ಕೆ 1 ಮುಂಚೆ ಆಮೇಲೆ 1 ನಂತರ ಈ ಮರಗಳಿಗೆ ನೀರನ್ನು ಕೊಡಬಾರದು. ಗಿಡ್ಡ ಮರಗಳಿಗೆ ಸಿಂಪರಣೆ ಮಾಡದಂತೆ ಎತ್ತರದ ಮರಗಳಿಗೂ ಕೂಡ ವರ್ಷದಲ್ಲಿ 3 ಈ ಬೇರಿನ ಉಪಚಾರವನ್ನು ನಾವು ಕೊಡಬೇಕಾಗತ್ತೆ. ಮುಖ್ಯವಾಗಿ ಮೇ ಜೂನ್ ತಿಂಗಳು, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಮತ್ತು ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ನುಸಿ ನಿಯಂತ್ರಣ ಕ್ರಮವನ್ನು ರೈತ ಬಾಂಧವರು ಸಾಮೂಹಿಕವಾಗಿ ಕೈಗೊಳ್ಳಬೇಕಾಗತ್ತೆ. ಯಾಕೆಂದರೆ ಈ ನುಸಿಗಳು ಮರದಿಂದ ಮರಕ್ಕೆ ಅಥವಾ ತೋಟದಿಂದ ತೋಟಕ್ಕೆ ಗಾಳಿ ಮುಖಾಂತರ ಹರಡ್ತವೆ. ಹಾಗೆಯೇ ಈ ನಿಯಂತ್ರಣ ಕ್ರಮವನ್ನು ಪಾಲಿಸದೇ ಇರುವಂಥ ಪಕ್ಕದ ತೋಟದಿಂದ ಬೇರೆ ತೋಟಗಳಿಗೆ ಹಬ್ಬುವಂಥ ಸಾಧ್ಯತೆ ಇರುತ್ತೆ. ಇದರ ಸಂಭವ ಕೂಡ ಹೆಚ್ಚಾಗಿರುತ್ತೆ. ಆದ್ದರಿಂದ ರೈತ ಬಾಂಧವರು ಮುಖ್ಯವಾಗಿ ಸಾಮೂಹಿಕವಾಗಿ ಈ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳುವುದು ಬಹಳ ಅಗತ್ಯ. ಇನ್ನು ಪ್ರತಿ ಮರಕ್ಕೆ ಪ್ರತಿ ವರ್ಷಕ್ಕೆ 1 ಕಂತಿನಲ್ಲಿ ಮಳೆಗೆ ಮುಂಚಿನ ದಿನಗಳಲ್ಲಿ 50 kg ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಕೊಡಬೇಕಾಗತ್ತೆ. 5 kg ಬೇವಿನ ಹಿಂಡಿಯನ್ನು ಕೊಡಬೇಕಾಗತ್ತೆ. ಏಪ್ರಿಲ್ ಮೇ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ 2 ಸಮಕಂತುಗಳಲ್ಲಿ 1.1 kg ಯೂರಿಯಾ ಅಂದರೆ 500 g ಸಾರಜನಕ ಜೊತೆಗೆ 2 kg ಸೂಪರ್ ಫಾಸ್ಫೇಟು ಅಂದರೆ 300 g ರಂಜಕ ಮತ್ತು 2 kg ಪೊಟ್ಯಾಷು ಅಂದರೆ 1200 g ಮ್ಯೂರಿಟಾಫ್ ಪೊಟ್ಯಾಷ್ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಇನ್ನು ಏಪ್ರಿಲ್ ಮೇ ತಿಂಗಳಿನಲ್ಲಿ 1 ಕಂತಿನಲ್ಲಿ 1 kg ಜಿಪ್ಸಮ್ಮು, 50 g ಬೋರಾಕ್ಸು ಮತ್ತು 500 g ಮೆಗ್ನೀಷಿಯಂ ಸಲ್ಫೇಟನ್ನು ಕೊಡಬೇಕಾಗತ್ತೆ. ಇದರ ಜೊತೆಗೆ ನುಸಿಪೀಡಿಯ ನಿರ್ವಹಣೆಗೆ ಮರದ ಎತ್ತರಕ್ಕೆ ತಕ್ಕಂತೆ ಮೊದಲು ಹೇಳಿದಂತೆ ಸಿಂಪರಣೆ ಅಥವಾ ಬೇರ್ನ ಉಪಚಾರದ ಕ್ರಮವನ್ನು ಅನುಸರಿಸೋದು ಬಹಳ ಒಳ್ಳೆಯದು. ಅಲ್ಲದೆ ಲಭ್ಯ ಇದ್ದರೆ 2% ಈ ಬೇವಿನ ಎಣ್ಣೆ ಮತ್ತು 2% ಬೆಳ್ಳುಳ್ಳಿ ಕಷಾಯ ಅಥವಾ ರಸ ಮತ್ತು 0.5% ಪ್ರಮಾಣದಲ್ಲಿ ಸಾಬೂನಿನ ದ್ರಾವಣವನ್ನು ಮಿಶ್ರಣ ಮಾಡಿಕೊಂಡು ನಾವು ಸಿಂಪರಣೆಗೆ ಬಳಸ್ಕೋಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇನ್ನೀಗ ಒಂದು ಜನಪದ ಗೀತೆ ಮಹದೇವಯ್ಯ ಮತ್ತು ಸಂಗಡಿಗರಿಂದ, ಕೂಗೋ ಕೂಗೋ ಲಯ್ಯನ. ಮಾದೇವನಾ ಮಹದೇವಯ್ಯ ಮತ್ತು ಸಂಗಡಿಗರು ಹಾಡಿದ ಜನಪದ ಗೀತೆಯೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಬೇರುಹುಳು ಬಾಧೆ ಮತ್ತು ನಿಯಂತ್ರಣ ಕುರಿತು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಕೆ ರಾಮೇಗೌಡ